ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀ ರಾಮಕೃಷ್ಣರು ಮಾತು ಮುಂದುವರಿಸ್ತಾ ಇದ್ದಾರೆ. ನಾನು ಯಂತ್ರ, ಭಗವತಿ ಯಂತ್ರಿ, ಆಕೆ ಮಾಡಿಸಿದಂತೆ ಮಾಡ್ತೇನೆ, ಹೇಳಿಸಿದಂತೆ ಹೇಳ್ತೇನೆ. ಇಂಥ ತಾಯಿಯ ನಾಮ ನೌಕೆಯ ಹಿಡಿದು ಭವಸಾಗರದೊಡು ಹೇಗೆ ನಡೆಯಿರಿ ಎಂದು ನುಡಿವನು ಭಕ್ತ ರಾಮ ಪ್ರಸಾದನು ಅಂತ ಹೇಳ್ತಾ, ನಾನು ಯಂತ್ರ, ಭಗವತಿ ಯಂತ್ರಿ ಅಂತನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಶ್ರೀರಾಮಕೃಷ್ಣರ ಬೋಧನೆಯ ಪಲ್ಲವಿ. ಪಲ್ಲವಿ ಅಂತಂದ್ರೆ ಚರಣಗಳನ್ನ ಹಾಡಿದ ಮೇಲೆ ಮತ್ತೆ ಮತ್ತೆ ಹಾಡುವಂತಹ ಮೊದಲ ಎರಡು ಸಾಲುಗಳು, ಅದಕ್ಕೆ ಪಲ್ಲವಿ ಅಂತ ಹೆಸರು. ಪಲ್ಲವಿ ಇಡೀ ಹಾಡಿನ ಸಾರವನ್ನ ತಿಳಿಸಿಕೊಡ್ತದೆ, ಅದಕ್ಕೋಸ್ಕರವೇ ಅದನ್ನು ಮತ್ತೆ ಮತ್ತೆ ಹಾಡುದು. ಶ್ರೀರಾಮಕೃಷ್ಣರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು, ಅದೇ ಜೀವನದ ಪ್ರಧಾನವಾದ ಗುರಿ. ಊಟ ತಿಂಡಿ ಎಲ್ಲ ಇದ್ದದ್ದೇ ಮಾಮೂಲು, ಅದು ಜೀವನದ ಗುರಿ ಆಗೋದಕ್ಕೆ ಸಾಧ್ಯವಿಲ್ಲ ಅಂತನ್ನುವ ಮಾತುಗಳನ್ನೆಲ್ಲ ಹೇಳ್ತಾ, ಆದ್ರೆ ಸಾಧನೆಯನ್ನು ಹೇಗೆ ಮಾಡಬೇಕು, ನಾನು ಯಂತ್ರ, ಆಕೆ ಯಂತ್ರಿ, ಅವಳು ರಥಿಕ, ನಾನು ರಥ, ಅವಳು ಗೃಹಿಣಿ, ನಾನು ಗ್ರಹ ಇತ್ಯಾದಿ, ಸಕಲಿ ತುಮಾರ ಇಚ್ಛಾ, ಎಲ್ಲವೂ ನಿನ್ನಿಚ್ಛೆ ಅಂತನ್ನುವ ಹಾಡುಗಳ ಹಾಡನ್ನ ಪದೇ ಪದೇ ಹಾಡ್ತಾರೆ. ಈ ರೀತಿಯಲ್ಲೇ ಮುಂದುವರಿಬೇಕಾಗುತ್ತೆ. ಇದು ಯಾವ ರೀತಿಯಲ್ಲಿ, ನಾನು ಕೇವಲ ಯಂತ್ರ, ಅವಳೇ ಆ ಯಂತ್ರವನ್ನು ನಡೆಸತಕ್ಕಂಥವಳು ಅಂತನ್ನುವ ಮಾತಿದೆಯಲ್ಲ, ಇದು ಯಾವ ರೀತಿಯಲ್ಲಿ ಅಂತನ್ನೋದನ್ನ ಕೆಲವು ಉದಾಹರಣೆಗಳ ಮೂಲಕ ಮುಂದೆ ಅವರು ವಿವರಿಸ್ತಾರೆ. ಇದು ಸುಂಟರ ಗಾಳಿಗೆ ಸಿಕ್ಕಿದೆ ಎಂದಲೇ ಹಾಗೆ, ಅದು ಗಾಳಿ ಬೀಸಿದ ಹಾಗೆ ಕೆಲವು ವೇಳೆ ಒಳ್ಳೆ ಸ್ಥಳಗಳಿಗೆ ಹೋಗಿ ಬೀಳ್ತದೆ, ಇನ್ನು ಕೆಲವು ವೇಳೆ ಚರಂಡಿಗೆ ಹೋಗಿ ಬೀಳ್ತದೆ. ಇದು ಹಾಗೆ ಸುಂಟರ ಗಾಳಿಗೆ ಸಿಕ್ಕಿದ ಎಂಜಲಿಗಂತೆ ಇರಬೇಕು ಅಂತ ಹೇಳಿದ್ರು. ತರಗೆಲೆ ಅಂತ ಕೂಡ ಹೇಳಿಲ್ಲ, ಎಂಜಲೆ ಅಂತಂದ್ರು. ಅಷ್ಟು ದೀನವಾಗಿ ಇರುವಂತ ಅರ್ಥ. ಆ ದೀನತೆಯ ಬಗ್ಗೆ ಹಿಂದೊಮ್ಮೆ ಹೇಳಿದ ಮಾತನ್ನು ನಾವು ಮತ್ತೆ ನಮ್ಮ ಸ್ಮೃತಿಗೆ ತಂದುಕೊಳ್ಬೇಕು. ದೀನತೆ, ಭಗವಂತ ಬಹಳ ಬೇಗ ಒಲಿಯೋದು ಈ ದೀನತೆಗೆ, ದೌರ್ಬಲ್ಯಕ್ಕಲ್ಲ. ದುರ್ಬಲರೆಲ್ಲರೂ ದೀನರಾಗಿಯೇ ಇರ್ತಾರೆ, ಅವರಿಗೆಲ್ಲ ಭಗವಂತ ಒಲಿಯೋದಾಗಿದ್ರೆ ಎಷ್ಟೊತ್ತಿಗೆ ಅವರೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ಇರ್ತಕ್ಕಂಥ ಸಿದ್ಧ ಪುರುಷರಾಗಿರ್ಬೇಕಾಗಿತ್ತು. ದೈಹಿಕ ಬಲ, ಮಾನಸಿಕ ಬಲ, ನೈತಿಕ ಬಲ, ಈ ಮೂರು ಬಲವನ್ನು ಕೂಡ ಕಷ್ಟಪಟ್ಟು ಸಂಪಾದಿಸಿಕೊಂಡು ಗೋಡೆಗೆ ಭಗವಂತ ನಾನೇನು ಅಲ್ಲ, ಎಲ್ಲವೂ ನೀನೇ, ನಿಮ್ಮ ಇಚ್ಛೆ ಹೇಗಿದೆಯೋ ಹಾಗಾಗಲಿ, ಬಹಳ ಕಷ್ಟ ಇದೆ. ಮತ್ತೆ ಮತ್ತೆ ನನ್ನ ಫಲವಿ ಏನಪ್ಪ ಅಂದ್ರೆ ಹೇಳುವಷ್ಟು ಸುಲಭ ಅಲ್ಲ ಇವೆಲ್ಲ ಅಂತ. ಹೇಳುವಷ್ಟು ಸುಲಭ ನಮ್ಮ ಜೀವನದಲ್ಲಿ ತಂದುಕೊಳ್ಳುವಂತದ್ದು ಅಲ್ಲ ಅಂತ, ಅದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತೆ. ಸುಲಭ ಅಲ್ಲಿಗೆ ಮೇಲೆ ಮತ್ತೆ ಯಾಕೆ ಹೇಳೋದು ಅಂತಂದ್ರೆ ಅದನ್ನೇ ಮಾಡಬೇಕಾದ್ದು ಅಂತ ತಿಳಿಸೋದಕ್ಕೋಸ್ಕರ. ಏನಾದರೂ ಮಾಡಬೇಕಾದ್ರೆ ಇದನ್ನ ಯಾವುದನ್ನ ಸುಂಟರ ಗಾಳಿಗೆ ಸಿಕ್ಕಿದ ಎಂಜಿನಿಯೋಪಾದಿಯಲ್ಲಿ ಇರುವಂತಹ ದೀನದಾಗಿ. ಆದರೆ ಈ ಮಾತನ್ನು ನಾನು ಗ್ರಹಸ್ಥರಾದವರಿಗೆ ಉಪಯೋಗಿಸುವಾಗ ಹೇಗೆ ಹೇಳ್ತೇನೆ ಅಂತಂದ್ರೆ, ಜನರಿಗೆ ಸಂಬಂಧಪಟ್ಟಂತೆ ವರ್ತಿಸುವಾಗ ನೀವು ಸ್ವಲ್ಪ ಪದ ಉಪಯೋಗಿಸಿಕೊಟ್ಟು ಇರಬೇಕಾಗುತ್ತೆ. ಭಗವಂತನ ಇಚ್ಛೆ ಅರಿನೂಪಕ್ಕೆ ಬರುವ ವೇಳೆಯಲ್ಲಿ ಸುಂಟರ ಕಾಲಿಗೆ ಸಿಕ್ಕಿದಂತ ಎಂಜಲೆಲೆ ಎಂತಿರಬೇಕು. ಆದರೆ ಸನ್ಯಾಸಿಗಳಾದಂತಹ ನಾವಿದ್ದೇವಲ್ಲ, ನಾವು ಎಲ್ಲಾ ಸಂದರ್ಭದಲ್ಲೂ ಕೂಡ ಶ್ರೀರಾಮಕೃಷ್ಣ ಹೇಳಿದಂತ ಈ ಉದಾಹರಣೆಗೆ ಅನುಸಾರವಾಗಿ ಇರಬೇಕಾದವರು. ಎಲ್ಲ ಹಾಕಿದ್ರು ಅಲ್ಲಿ ಬಿದ್ದುಕೊಂಡು ಮ್ಯಾವ್ ಮ್ಯಾವ್ ಅಂತ ಇರಬೇಕಾದಂತವರು. ಬೆಕ್ಕಿನ ಮರಿಯೋಪಾದಿಯಲ್ಲಿ ಮಂಗನ ಮರಿ ಇದೆಯಲ್ಲ ಅಂತ ತಾಯಿ ನಾನು ಅಪ್ಕೊಳ್ತೇವೆ. ಸ್ವಪ್ರಯತ್ನ ಇದೆ ಅಲ್ಲಿ, ಬೆಕ್ಕಿನ ಮರಿಗೆ ಸ್ವಪ್ರಯತ್ನ ಇಲ್ಲ, ಸುಮ್ಮನೆ ಎಲ್ಲ ಅಂದ್ರೆ ಅಲ್ಲಿ ಬಿದ್ದುಕೊಂಡಿರುವಂತ. ಕೆಲವು ಸಲ ಅದು ಹಾಸ್ಯ ಅಂತ ಮುಂದೆ ಇಟ್ಬಿಟ್ಟಿರ್ತದೆ ತಾಯಿ ಬೆಕ್ಕು, ಕೆಲವು ಸಲ ಮನೆಯ ಮುಂದೆ ತಂದು ಬೆಚ್ಚಿಗೆ ಇಟ್ಟಿರ್ತದೆ, ಏನು ಕೆಲವು ಸತಿ ಕಟ್ಟಿಗೆ ರಾಶಿ ಮೇಲೆ ಕೂಡ ಇಟ್ಬಿಟ್ಟಿರ್ತದೆ. ಇದು ಸನ್ಯಾಸಿಗಳಿಗೆ ಚಕಾರದಿಸಿ ಮಾತನಾಡಬಾರದು. ಯಾವ ರೀತಿಯ ಪರಿಸ್ಥಿತಿ ಬಂದ್ರೆ ಆ ರೀತಿಯ ಪರಿಸ್ಥಿತಿಗೆ ಹೊಂದಿಕೊಂಡು ಸುಮ್ಮನಿರಬೇಕು. ಯಾವುದೇ ಬಗೆಯ ಪ್ರತಿಭಟನೆ ರೆಸಿಸ್ಟ್ ನಾಟ್ ಈ ವಿಲ್, ಯಾವುದೇ ಬಗೆಯ ಪ್ರತಿಭಟನೆಯನ್ನು ಕೂಡ ಮಾಡಬೇಕಾಗಿಲ್ಲ ಅವರು. ಆದರೆ ಅವರು ಮಠ ಕಟ್ಕೊಂಡಿದ್ದಾಗ ಈ ಮಠದ ಯೋಗಕ್ಷೇಮಕ್ಕೋಸ್ಕರ ಕೆಲವು ಬಗೆಯ ಪ್ರತಿಭಟನೆ ಮಾಡಬೇಕಾಗಿತ್ತು. ಅವರು ಮಠ ಅಂತಂದ್ರೆ ಇನ್ನೊಂದು ಬಗೆಯ ಸಂಸಾರ, ಸ್ವಂತದ್ದಲ್ಲದ ಸಂಸಾರ. ಹೀಗೆಲ್ಲ ಹೋಗುತ್ತದೆ ವಿಚಾರಧಾರೆ ಅಂತಕ್ಕಂಥದ್ದು. ಆದರೆ ಅಂತರಂಗದಲ್ಲಿ ಗೃಹಸ್ಥರು ಸರಿಯೇ, ಸನ್ಯಾಸಿಗಳು ಸರಿಯೇ, ಸಂಪೂರ್ಣ ಶರಣಾಗತಿ ಅಂದ್ರೇನು, ಈ ಸುಂಟರ ಗಾಳಿಗೆ ಸಿಕ್ಕಿದ ಎಂಜಲೆಯ ಉಪಾಧಿಯಲ್ಲಿ ಇರುವಂತಹದ್ದು. ಬಳಿಕ ಇನ್ನೊಂದು ಉದಾಹರಣೆ ಹೇಳ್ತಾರೆ ಆ ಕಥೆಯಲ್ಲಿ, ನೇಗಿಯವನು ಹೇಳಿದ ಹಾಗೆ ರಾಮನ ಇಚ್ಛೆಯಿಂದ ಕಳ್ಳತನವಾಯಿತು, ರಾಮನ ಇಚ್ಛೆಯಿಂದ ಪೊಲೀಸ್ನವರು ನನ್ನನ್ನು ಹಿಡಿದರು, ಮತ್ತೆ ಅವರು ರಾಮನ ಇಚ್ಛೆಯಿಂದ ನನ್ನನ್ನು ಬಿಟ್ಟು ಬಿಟ್ರು. ಇದು ಆ ಕಥೆಯ ಸೂತ್ರ ರೂಪ. ಆ ಕಥೆ ಏನಪ್ಪಾ ಅಂದ್ರೆ ಮುಂದೆ ಹೇಳ್ತಾರೆ ಅದನ್ನ, ಈ ಹಿಂದೆ ಹೇಳಿಲ್ಲ ಅಂತ ಕಾಣುತ್ತೆ. ಕಳ್ಳತನ ಒಂದ್ ಕಡೆ ಆಗುತ್ತೆ, ಆರೋಪ ಅನ್ನೋದು ಈ ನೈಗೆ ಮೇಲೆ ಬೀಳುತ್ತೆ, ಹೊಡೆತ ಬೀಳುತ್ತೆ, ಪೊಲೀಸರ ಕೈಗೆ ಅವನು ಒಪ್ಪಿಸಲಾಗುತ್ತೆ, ಅಲ್ಲಿ ಬೇರೆ ಅವನಿಗೆ ಹೊಡೆತ ಸಿಕ್ಕುತ್ತೆ, ಸುಸ್ತಾಗಿ ಬಸವಳಿದು ಹೋಗ್ತಾರೆ. ಆಮೇಲೆ ಅವನು ಕಳ್ಳತನ ಮಾಡಿದ್ದಲ್ಲ ಅಂತ ತೀರ್ಮಾನವಾಗುತ್ತೆ. ಆಗ ಅವನನ್ನು ಕೇಳ್ತಾರೆ, ಕೇಳಲಾಗುತ್ತದೆ, ನೀನು ಸುಮ್ಮನೆ ಇದ್ಬಿಟ್ಟಿಯಲ್ಲ, ಅನವಶ್ಯಕವಾಗಿ ಪೆಟ್ಟು ತಿನ್ನಬೇಕಾಯ್ತಲ್ಲ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನಪ್ಪ ಅಂತ ಕೇಳಿದಾಗ, ಆಗ ಅವನು ಹೇಳ್ತಾರೆ ರಾಮನ ಇಚ್ಛೆಯಿಂದ ಕಳ್ಳತನ ಆಯ್ತು, ರಾಮನ ಇಚ್ಛೆಯಿಂದ ಪೊಲೀಸ್ನವರು ನನ್ನನ್ನು ಹಿಡಿದ್ರು, ಮತ್ತೆ ಅದೇ ರಾಮನ ಇಚ್ಛೆಯಿಂದಲೇ ಅವರು ನನ್ನನ್ನು ಬಿಟ್ಬಿಟ್ರು. ಒಳ್ಳೆದಾದದ್ದು ರಾಮನ ಇಚ್ಛೆ, ಕೆಟ್ಟದ್ದಾದದ್ದು ರಾಮನ ಇಚ್ಛೆ ಅಂತಂದ್ಬಿಟ್ಟು ನಮ್ಮ ಅವಸ್ಥೆ ಎಂತದ್ದು ನೆನಪು ಮಾಡ್ಕೊಳ್ಳಿ. ಒಳ್ಳೆದಾದ್ದೆಲ್ಲ ನಮ್ಮ ಇಚ್ಛೆ, ಕೆಟ್ಟದ್ದಾದ್ದೆಲ್ಲ ಅಂತ ಹೇಳ್ಬೇಕಾಗೇ ಇಲ್ಲ, ಎಲ್ಲ ದೇವರಿಗೆ ರವಾನಿಸಿ ಬಿಡ್ತೇವೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಒಮ್ಮೆ ಹನುಮಂತ ರಾಮನಿಗೆ ಹೇಳ್ದ, ಹೇ ರಾಮ, ನಾನು ನಿನ್ನಲ್ಲಿ ಶರಣಾಗತ, ನಿನ್ನ ಪಾದ ಪದ್ಮಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದೇ ಇರುವಂತೆ ನನ್ನನ್ನು ಆಶೀರ್ವಾದ ಮಾಡು ಅಂತ ಹನುಮಂತ ಹೇಳಿದ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ಮಾತುಗಳು ಬರುತ್ತವೆ, ಒಂದು ಹನುಮಂತ ಹೇಳಿದಂತೆ ಶರಣಾಗತ ನಾನು ನಿನ್ನ ಪಾದ ಪದ್ಮಗಳಲ್ಲಿ ಭಕ್ತಿ ಉಂಟಾಗುವಂತೆ ಮಾಡು ಅಂತ ಒಂದು ಮಾತು, ಇನ್ನೊಂದು ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದೇ ಇರುವಂತೆ ಮಾಡು ಅಂತ ಎರಡು ಮಾತು ಹೇಳಿದ್ರು. ಶ್ರೀರಾಮಕೃಷ್ಣ ಇದನ್ನು ಹೇಳುವಾಗ ಅವರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಯಂತ್ರ ಆಕೆ ಯಂತ್ರಿ ಅಂತ ಹೇಳ್ತಕ್ಕಂತಹ ಮಾತನ್ನ ಪ್ರತ್ಯೀಕರಿಸುವುದಕ್ಕೋಸ್ಕರ ಹನುಮಂತ ಹೇಗೆ ಆ ಶರಣಾಗತಿಯನ್ನ ಎತ್ತಿ ಹಿಡಿದಿದ್ದ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇದನ್ನ ಪ್ರಾರಂಭಿಸಿತ್ತು. ಆದರೆ ಅದೇ ಹನುಮಂತ ಭುವನಮೋಹಿನಿ ಮಾಯೆಯಿಂದ ತಾನು ಮುಗ್ಧನಾಗದೇ ಇರುವಂತೆ ಪ್ರಾರ್ಥನೆ ಮಾಡಿಕೊಂಡದ್ದನ್ನು ಹೇಳಿದರು. ಇದು ಬಹಳ ಮುಖ್ಯವಾದಂತಹದ್ದು. ಇದು ಸ್ವತಂತ್ರವಾಗಿಯೂ ಮುಖ್ಯವಾದದ್ದು, ಈ ಶರಣಾಗತಿಯ ದಾರಿಯಲ್ಲಿಯೂ ಮುಖ್ಯವಾದದ್ದು. ಎಷ್ಟೇ ನಾವು ಶರಣರು ಶರಣರು ಅಂತ ಹೇಳ್ಕೊಳ್ತಾ ಇದ್ರೂ ಕೂಡ ಮಾಯೆ ಇದೆಯಲ್ಲ, ಅದು ನಮ್ಮನ್ನು ಎಳೆದಾಕಿಬಿಡುತ್ತೆ. ಮಾಯೆ ಯಾವ ರೂಪದಿಂದ ಬಂದು ನಮ್ಮನ್ನು ಹಿಡಿದಾಕಿಬಿಡುತ್ತೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅದರಿಂದ ಅದು ಮಾಯೆ ಅಂತ ಹೆಸರು. ನಮಗೆ ಗೊತ್ತಾಗದ ರೂಪದಲ್ಲಿ ಬಂದು ಹಿಡಿದು ಅದು ಏನು ಎಂಥದ್ದು ಅಂತ ತಿಳಿಯೋ ವೇಳೆಗೆ ಆ ವಲಯ ಅತ್ಯಂತ ಒಳಪ್ರಾಕಾರದಲ್ಲಿ ನಾವು ಸಿಕ್ಕಿಕೊಂಡು ಬಿಟ್ಟಿರ್ತೀವಿ. ಅದಕ್ಕೆ ಭುವನ ಮೋಹಿನಿ ಮಾಯೆ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಆ ಹೆಸರು ಭುವನ. ಚತುರ್ದಶ ಭುವನ, 14 ಭುವನಗಳಿವೆ ಲೋಕ, 14 ಲೋಕಗಳಿವೆ. 14 ಲೋಕಗಳನ್ನು ಕೂಡ ಈ ಮಾಯೆ ತನ್ನ ಬಲೆಯೊಳಗೆ ಹಿಡಿದಿಟ್ಟಿದೆ. 14 ಲೋಕಗಳಲ್ಲಿ ದೇವತೆಗಳು ವಾಸ ಮಾಡುವಂತಹ ಲೋಕಗಳು ಸೇರಿಕೊಂಡಿವೆ, ಪುಣ್ಯಾತ್ಮರು ವಾಸ ಮಾಡಿಕೊಂಡಿರುವಂತಹ ಲೋಕಗಳು ಸೇರಿಕೊಂಡಿವೆ, ಪಾಪಾತ್ಮರು ವಾಸ ಮಾಡಿಕೊಂಡಿರುವಂತಹ ಲೋಕಗಳು ಸೇರಿಕೊಂಡಿವೆ. ಈ ಮಾಯೆಗೆ ಪುಣ್ಯಾತ್ಮರು ಪಾಪಾತ್ಮರು ಎಂಬ ಭೇದಬುದ್ಧಿಯೇ ಇಲ್ಲ. ಪುಣ್ಯ ಅಂತ ಹೇಳ್ತಕ್ಕಂಥದ್ದೇ ಒಂದು ಮಾಯೆಯ ಬಲೆಯನ್ನಾಗಿ ಮಾಡಿ ಅದಕ್ಕೆ ಸರಿಯಾದವಂತ ಒಂದು ಸ್ಥಾನವನ್ನು ರಚನೆ ಮಾಡಿ ಅಲ್ಲಿ ಇಟ್ಟುಬಿಡುತ್ತದೆ. ನೀವೆಲ್ಲ ಸುಖವಾಗಿರಿ ಅಂತಲೇನೆ ಆ ಪುಣ್ಯಾತ್ಮರನ್ನ ಆ ಸುಖದ ಬಲೆಯೊಳಗೆ ಇಟ್ಟುಬಿಟ್ಟಿರ್ತದೆ. ಕೆಟ್ಟವರನ್ನಂತೂ ಕಷ್ಟದ ಬಲೆಯೊಳಗೆ ಸಿಕ್ಕಾಕುದು. ಎರಡೂ ಬಲೆಗಳೇ ಶ್ರೀರಾಮಕೃಷ್ಣ ಹೇಳ್ತಾರೆ, ಪಾಪ ಪುಣ್ಯ ಎರಡೂ ಸಂಕಲಗಳೇ. ಒಂದು ಕಬ್ಬಿಣದ ಸಂಕಲೆ, ಇನ್ನೊಂದು ಚಿನ್ನದ ಸಂಕಲೆ. ಸಂಕಲೆ ಅಂದ್ರೆ ಬೇಡಿ ಸರಪಣಿ. ಕಬ್ಬಿಣದ ಸಂಕಲೆ ಬಹಳ ಬಿಗಿ ಗಟ್ಟಿ. ಒಂದು ವೇಳೆ ನಮ್ಮ ಕಾಲಿಗೆ ಕಟ್ಟಿದಂತಹ ಆ ಸರಪಣಿಯನ್ನ ಕಿತ್ತು ಒಗಿತೇವೆ ಅಂತ ಒಂದು ಸತಿ ಕೊಡುವಿದ್ರೆ ಕಾಲಿಗೆ ತುಂಡಾಗುವ ಸಂಭವ. ಆದ್ರೆ ಚಿನ್ನದ ಸರಪಣಿಯ ಕತೆ ಹಾಗಲ್ಲ. ಅದರ ಬಣ್ಣ ನೋಡಿ ಕೆಲವು ಕಾಲ ನಾವು ಆ ಸರಪಣಿಯೊಳಗೆ ಆನಂದವಾಗಿ ಇರಬೋದ್ಬೇಕಾದ್ರೆ, ಯಾವತ್ತಾದರೂ ಬೇಡ ಅಂತ ಅನಿಸ್ತು ಅಂತಂದ್ರೆ ಒಂದು ಸತಿ ಒಟ್ಟು ಬಿಟ್ರೆ ತುಂಡಾಗೋಗ್ಬಿಡ್ತದೆ. ಕಬ್ಬಿಣದ ಸರಪಣಿಗೆ ಶಕ್ತಿ ಇರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಆದ್ರೆ ಎರಡೂ ಸರಪಣಿಯೇ ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಅದಕ್ಕೋಸ್ಕರವೇ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ಅಂತ ಶ್ರೀಕೃಷ್ಣ ಹೇಳಿದ. ಸುಕೃತ ಮತ್ತು ದುಷ್ಕೃತ ಅಂತಿರ್ತಕ್ಕಂಥ ಎರಡರಿಂದ ಕೂಡ ಬುದ್ಧಿಯುಕ್ತನಾದಂತಹ ವಿವೇಕಿ ತಿಳಿಸಿ ಬಿಡ್ತಾನೆ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಪರಮಾತ್ಮನ ಪಡೀಬೇಕಾದ್ರೆ ಪಾಪ ಪುಣ್ಯ ಎರಡನ್ನೂ ಕೂಡ ಒಗಾಯಿಸಬೇಕಾಗುತ್ತೆ. ಪುಣ್ಯ ಅಂತಿರತಕ್ಕಂಥದ್ದು ಒಂದು ಬಗೆಯ ಮಾಯೆ, ಪಾಪ ಅಂತಿರತಕ್ಕಂಥದ್ದು ಕೇಳಲೇಬೇಡಿ. ಅಂಧಕಾರವನ್ನೇ ಸುತ್ತಿದಂತಹ ಇನ್ನೊಂದು ಅಂಧಕಾರ ಅದು ಪಾಪ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಶ್ರೀರಾಮಕೃಷ್ಣ ಆ ಮಾತನ್ನು ಹನುಮಂತನ ಆ ಮಾತನ್ನು ಹೇಳ್ತಾ ಇದ್ದಾರೆ, ಭುವನ ಮೋಹಿನಿ ಮಾಯೆಯಿಂದ ನನ್ನನ್ನು ಪಾರ ಮಾಡು. ಭುವನ ಮೋಹಿನಿ ಮಾಯೆ ನಾವು ಒಡೆದಾಯ್ತು ಅಂತ ಹೇಳಿದ್ರೆ ಶರಣಾಗತಿಯ ಮಾತು ದೂರ ಆಯ್ತು. ಈ ಒಂದು ಮಾಯೆಯ ಪಾಶದಿಂದ ಪಾರಾಗತಕ್ಕಂಥದ್ದು ಸುಲಭ ಅಲ್ಲ. ಶರೀರ ಬುದ್ಧಿಯಿಂದ ಶರೀರ ಬಯಸುವಂತಹ ಬೇಡಿಕೆಗಳು ಅದರಿಂದ ಪಾರಾಗುವಂತಹದ್ದು, ಮನಸ್ಸು ಕೇಳುವಂತಹ ಬಯಕೆಗಳು ಅದರಿಂದ ಪಾರಾಗುವಂತಹ ಸುಲಭವೇನಲ್ಲ. ಎಂತೆಂತಹ ಪರಿತ್ಯಾಗ ಮಾಡಿದಂತಹ ಸಾಧು ಬ್ರಹ್ಮಚಾರಿಗಳು ತತ್ತರಿಸಿ ಹೋಗ್ಬಿಡ್ತಾರೆ. ಸ್ವಾಮಿ ಬ್ರಹ್ಮಾನಂದರ ಹತ್ರ ಒಬ್ರು ಸಾಧಕರು ಇದೇ ತರಹ ಕೇಳ್ತಾರೆ, ಬಹಳ ಕಷ್ಟ ಆಗ್ತಾ ಇದೆಯಲ್ಲ ಏನ್ ಮಾಡುದು ಅಂತ. ಆಗ ಸ್ವಾಮಿ ಬ್ರಹ್ಮ ಅಂತ ಹೇಳ್ತಾರೆ, ನೋಡು ಎಷ್ಟು ವರ್ಷದ ಆಯಸ್ಸು ಅಂತ ತಿಳ್ಕೊಂಡೆ ನಿಂದು, 20 ವರ್ಷದವರೆಗೆ ಎಂಥದ್ದು ಏನೂ ಗೊತ್ತಾಗಿರೋದಿಲ್ಲ, 60 ವರ್ಷದ ನಂತರ ವೃದ್ಧಾಪ್ಯ ಬಂದಾಯ್ತು, ಮಧ್ಯೆ ಒಂದಷ್ಟು ವರ್ಷ ಆ ಯೌವನ ಭರಿತವಾದಂತಹ ಸಂದರ್ಭದಲ್ಲಿ ಈ ಕಾಗ ಕಟ್ಟೆ ಕರೆ ಹಲ್ಲು ಬಿಗಿ ಹಿಡಿದು ಸಹಿಸ್ಕೋ, ಕನಿಷ್ಠ ಒಟ್ಟಿಗೆ ಇನ್ನೊಂದು 100 ವರ್ಷ ಆಯಿತು ಅಂತ ಇಟ್ಕೊಂಡಿದ್ದು. ಆ 100 ವರ್ಷವನ್ನ ಹೇಗಾದ್ರೂ ಮಾಡಿ ಸಹಿಸ್ಕೊಂಡ್ರು. ಆಮೇಲೆ ನೀನೆಂಥ ಆನಂದವನ್ನು ಅನುಭವಿಸ್ಲಿಕ್ಕೆ ಇದೆಯಾ, ಅದನ್ನು ನಾನು ನಿನ್ಗೆ ಭರವಸೆ ಕೊಡ್ತೇನೆ. ಅಲ್ಲಿ ಕಚ್ಚಿಕೊಂಡು ಸಹಿಸ್ಕೋ. ಬುದ್ಧನು ಕೂಡ ಅದೇ ಮಾತನ್ನು ತನ್ನ ಶಿಷ್ಯರಿಗೆಲ್ಲ ಹೇಳ್ತಾನೆ. ಆಮೇಲೆ ಆಲಸ್ಯಗಳು ಮನಸ್ಸನ್ನು ಆಕ್ರಮಿಸಿದಾಗ ಆ ಜಾಗದಿಂದ ಓಡಿ ಹೋಗು. ಯಾವ ಭಾವನೆ ಯಾವ ಜಾಗದಲ್ಲಿ ಹುಟ್ಟಿತೋ ನಿನಗೆ ಆ ಜಾಗವನ್ನು ಬಿಟ್ಟು ಓಡ್ಬಿಡು, ಇನ್ನೊಂದ್ ಕಡೆ ಓಡ್ಬಿಡು. ಯಾವಾಗ ಪರಿಸ್ಥಿತಿ ಪರಿಸರ ಅಂತಿರ್ತಕ್ಕಂಥ ಅದು ಬದಲಾಗ್ತದೋ ಆಗ ಮನಸ್ಸು ಬದಲಾಗ್ಬಿಡ್ತದೆ. ಒಂದ್ ವೇಳೆ ಪರಿಸರ ಬದಲಾದರೂ ಕೂಡ ನಿನಗೆ ಆ ಒಂದು ಕ್ರೀಡೆ ಇನ್ನೂ ತೊಂದರೆ ಕೊಡ್ತಾ ಇದೆ ಅಂತ ಕಂಡ್ಬಂದ್ರೆ ಅಲ್ಲಿ ಖರ್ಚುಕೊಂಡು ಕುಳಿಸ್ಕೊಂಡು ಅಂತ. ಹೀಗೆ ಬಗೆಬದಿಯಾಗಿ ಆ ಒಂದು ಮಾನೆಯ ಪಾಶದಿಂದ ಬಿಡುಗಡೆ ಹೊಂದುವಂತಹ ಪ್ರಯತ್ನವನ್ನ ಅಥವಾ ರೀತಿಯನ್ನ ಹೇಳಿಕೊಡಲಾಗಿದೆ. ಒಂದಲ್ಲ ಎರಡಲ್ಲ ಬಗೆಯನ್ನ ನಾವು ಅಳವಡಿಸಿಕೊಳ್ಬೇಕಾದ್ರು ಹಲವಾರು ಬಗೆಗಳಿಂದ ನಾವು ಈ ಮಾಯಾ ಪಾಶದಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವೇ ಸಾಧು ಸಾವಧಾನ್ ಅಂತ ಮಾತನ್ನು ಹೇಳಲಾಗಿದೆ. ಸಾಧು ಅಂದ್ರೆ ಸನ್ಯಾಸಿ ಅಂತ ಅರ್ಥ ಅಲ್ಲ, ಸಾಧಕ. ಸಾಧಕನಾದವನು ಬಂದು ಎಚ್ಚರಿಕೆಯಿಂದಿರಬೇಕು. ಮಾಯೆ ಯಾವ ರೂಪದಿಂದ ನಮ್ಮ ಬಳಿ ಸುಳಿಯುತ್ತದೋ ಹೇಳೋದಕ್ಕಾಗೋದಿಲ್ಲ. ಅದು ಒಳ್ಳೆ ಅರ್ಚಕನ ರೂಪದಲ್ಲಿ ಬಂದು ನಮ್ಮನ್ನು ಮೋಸ ಮಾಡಿಬಿಡ್ಬೋದು. ಅರ್ಚಕರು ಅಂತಂದ್ರೆ ಏನು, ಭಗವಂತನ ಪೂಜೆ ಮಾಡತಕ್ಕಂಥವರು. ಅವರಿಂದ ನಾವು ಮೋಸ ಹೋಗೋದಕ್ಕೆ ಸಾಧ್ಯವೇ? ಅರ್ಚಕರಲ್ಲೇ ಅಂದ್ರೆ ಅವ್ರ ಕೈ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಮಾಯೆ ಆ ರೂಪದಿಂದ ಬಂದ್ಬಿಟ್ಟಿರ್ತದೆ ಅಂದ್ರೆ ಪೂಜಾರಿಯ ವೇಷದಿಂದ ಬಂದ್ಬಿಡ್ತದೆ ಅಂತ ಅಂದ್ರೆ ಅತ್ಯಂತ ಪವಿತ್ರತಮ ವ್ಯಕ್ತಿಯ ರೂಪದಿಂದ ಕೂಡ ಬಂದ್ಬಿಡ್ತದೆ. ಆದ್ರಿಂದ ಪವಿತ್ರರಾದಂತಹ ವ್ಯಕ್ತಿಯನ್ನು ನಂಬು ಹಾಕಿಲ್ಲ ಅಂತ ತಾತ್ಪರ್ಯ. ಯಾತಕ್ಕೆ ಅಂತ ಹೇಳಿದ್ರೆ ಅದು ಮಾಯೆ ಇನ್ನೊಂದು ರೂಪ ಇರಬಹುದು ಅಂದ್ರೆ ಯಾರಿಗೆ ಗೊತ್ತು? ಎಲ್ಲೆಲ್ಲಿ ರೂಪ ಇದೆಯೋ ಅಲ್ಲಿಂದ ನಾವು ದೂರ ಸರಿಬೇಕು. ಅದು ಮಾಯೆಯ ರೂಪವೋ ಅಥವಾ ಭಗವಂತನ ರೂಪವೋ ಪತ್ತೆ ಹಚ್ಚುವುದು ಹೇಗೆ? ಶ್ರೀಮಾತೆ ಶಾರದಾದೇವಿಯವರು ಸ್ತ್ರೀಯರಿಗೆ ಸಲಹೆಯನ್ನು ಕೊಡ್ತಾ ಯಾರು ಸ್ತ್ರೀ ಸಾಧಕಿಯರಿರ್ತಾರೋ ಅವರಿಗೆ ಹೇಳ್ತಾರೆ, ಸಾಕ್ಷಾತ್ ಭಗವಂತನೇ ಗಂಡು ರೂಪದಿಂದ ನಿನ್ನ ಮುಂದೆ ಬಂದ್ರೆ ನಂಬೇಡ ನೀನು ಅವನನ್ನ. ಇನ್ನು ಶ್ರೀರಾಮಕೃಷ್ಣ ಏನು ಹೇಳಿರ್ಬೋದು ತಮ್ಮ ಗಂಡು ಸಂತಾನಕ್ಕೆ? ಸಾಕ್ಷಾತ್ ಜಗನ್ಮಾತೆಯೇ ಹೆಣ್ಣು ರೂಪದಿಂದ ನಿನ್ನ ಮುಂದೆ ಬಂದು ನಿಂತರು ನಂಬೇಡ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ತಾತ್ಪರ್ಯ ಏನು, ಅಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ಹನುಮಂತ ಭಗವಂತನನ್ನೇ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಹೇ ರಾಮ, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಒದ್ದಾಡದಂತೆ ಮಾಡ್ಬಿಡಪ್ಪ ಅಂತ. ಶ್ರೀರಾಮಕೃಷ್ಣರು ಯಾತಕ್ಕೋಸ್ಕರ ನಾವು ಭಗವಂತನನ್ನೇ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಅನ್ನೋದನ್ನ ಹೇಳ್ತಾ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಒಮ್ಮೆ ಸಾಯ್ತಾ ಇರುವ ಗೂಳಿ ಕಪ್ಪೆ ರಾಮನಿಗೆ ಹೇಳಿತು, ಹೇ ರಾಮ, ಸರ್ಪ ನನ್ನನ್ನು ಹಿಡಿದಾಗ ನಾನು ಕೂತ್ಕೊಳ್ತೇನೆ, ಓ ರಾಮ ನನ್ನನ್ನು ರಕ್ಷಿಸು ಅಂತ. ಆದ್ರೆ ಈಗ ನಾನು ನಿನ್ನ ಬಿಲ್ಲಿನ ಮನೆಯ ತೀರ್ಥಕ್ಕೆ ಸಿಕ್ಕಿ ಸತ್ತು ಹೋಗೋದ್ರಲ್ಲಿ ಇದ್ದೇನೆ, ಅದಕ್ಕಾಗಿ ಸುಮ್ಮನಿದ್ದೇನೆ. ನೋಡಿ ಈ ಕತೆ ಹೇಳಿದಾಗ ನಿಮ್ಗೆ ಏನ್ ಅರ್ಥ ಆಯ್ತು? ನೀವು ಓದಿದಾಗ ಕೂಡ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಸ್ವಲ್ಪ ಕಷ್ಟಪಟ್ಟು ಕೆಲವರಿಗೆ ಅರ್ಥ ಆಗ್ಬೋದು. ಕತೆ ಇಷ್ಟೆ. ಒಮ್ಮೆ ರಾಮ ತನ್ನ ಬಿಲ್ಲನ್ನ ತಗೊಂಡು ಹೀಗೆ ನಡೀತಾ ಇರುವ ಸಂದರ್ಭದಲ್ಲಿ ನೆಲಕ್ಕೆ ಕುಕ್ತಾನೆ, ಅದನ್ನ ವಾಕಿಂಗ್ ಸ್ಟಿಕ್ ಅನ್ನು ಹಿಡ್ಕೊಂಡು ನಡೆಯುವ ಹಾಗೆ ತನ್ನ ಬಿಲ್ಲನ್ನ ಉಪಯೋಗಿಸ್ಕೊಂಡು ನಡೀತಾ ಇದ್ದ. ನೆಲಕ್ಕೆ ಯಾವಾಗ ಕುಕ್ಕಿದ್ನೋ ಅಲ್ಲಿ ಒಂದು ಕಪ್ಪೆ. ಈ ಬಿಲ್ಲಿಗೆ ಏನೋ ಮೆತ್ತಿಗಿನ ಅನುಭವ ಆಗಿ ರಾಮ ನೋಡ್ತಾನೆ, ಇದನ್ನ ನೆಲದ ಮೇಲೆ ಚುಚ್ಚಿದಾಗ ಕಾಣಲಿಲ್ಲ, ಯಾವುದೋ ಮೆತ್ತಿಗಿನ ವಸ್ತುವಿನ ಚುಚ್ಚಿದಾಗ ಕಾಣ್ತು, ನೋಡೋಣ ಏನಂತ ನೋಡಿದ್ರೆ ಕೆಂಪು ರಕ್ತ ಹೊರಗೆ ಬರ್ತಾ ಇದೆ ಭೂಮಿಯಿಂದ. ನೋಡಿದ್ರೆ ಇದೊಂದು ಕಪ್ಪೆ, ಗೂಳಿ ಕಪ್ಪೆ, ದೊಡ್ಡ ಕಪ್ಪೆ ನೆಲಕ್ಕೆ ಅಂಟ್ಕೊಂಡು ಅದು ಮಲ್ಕೊಂಡಿತ್ತು ಅದ್ರ ಪಾಡಿಗೆ. ಇವ ಅದ್ರ ಮೇಲೆ ಆ ಬಿಲ್ಲನ್ನ ಚುಚ್ಚಿಬಿಟ್ಟಿದ್ದಾರೆ. ದುಃಖ ಆಯ್ತು ರಾಮನಿಗೆ. ಆ ಕಪ್ಪೆಯನ್ನು ಕೇಳ್ತಾರೆ, ಏನಪ್ಪ ಕೂಡ್ಕೊಂಡ್ಬೇಡ್ರೆ ನೀನು, ನಾನಾಗ ಬಿಲ್ಲನ್ನ ಬೇಗ ಬೇಗ ಎತ್ತಿ ನಿನ್ನನ್ನು ಕಾಪಾಡ್ತಿದ್ದೆ, ಕೂಡ್ಕೊಳ್ಬೇಡ್ರೆ ನೀನು. ಆಗ ಆ ಕಪ್ಪೆ ಹೇಳ್ತಂತೆ, ರಾಮ ಕೂಡ್ಕೊಳ್ಬಹುದಾಗಿತ್ತು ಬೇರೆ ಯಾರಾದ್ರೂ ಹಾಗೆ ಮಾಡಿದ್ರೆ. ಹೇ ರಾಮ, ನೀನು ಸರ್ವಶಕ್ತ ಬಂದು ಕಾಪಾಡು ಅಂತ ಕೇಳ್ಬಹುದಾಗಿತ್ತು, ಈಗ ನೀನೇ ಚುಚ್ಚಿರೋದು, ಇನ್ಯಾರು ನಾನು ಬೇಡೋದು. ಬಳಿಕ ಶ್ರೀರಾಮಕೃಷ್ಣ ಮುಂದುವರೆದ ಹೇಳ್ತಾರೆ, ನಾನೀಗ ನಿನ್ನನ್ನು ನೋಡ್ತಾ ಇರುವಂತೆಯೇ ಅಂದ್ರೆ ಪ್ರಾಣಕೃಷ್ಣ ಅಂತ ಆ ಭಕ್ತನಿಂದ, ನಾನು ಈಗ ನಿನ್ನನ್ನು ನೋಡ್ತಾ ಇರುವಂತೆಯೇ ಹಿಂದೆ ಇದೇ ಕಣ್ಣುಗಳಿಂದ ಭಗವಂತನನ್ನು ಪ್ರತ್ಯಕ್ಷವಾಗಿ ದರ್ಶನ ಮಾಡ್ತಿದ್ದೆ, ಈಗ ಭಾವಾವತಿಯಲ್ಲಿ ಮಾತ್ರ ಅವನ ದರ್ಶನ ದೊರೀತಾ ಇದೆ ಅಂತನ್ನುವ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದು ಅವರ ಅನುಭವ. ಭಗವಂತನನ್ನ ಈ ಸ್ಥೂಲ ದೃಷ್ಟಿಯಿಂದ ನೋಡಲು ಸಾಧ್ಯವೇ ಅಂತ ಕೇಳಿದ್ರೆ ಎಷ್ಟೋ ಜನ ಹೇಳ್ತಾರೆ ಸಾಧ್ಯವಿಲ್ಲ, ಭಗವಂತನನ್ನ ಜ್ಯೋತಿರ್ಮಯ ರೂಪದಿಂದ ಮಾತ್ರವೇ ದರ್ಶನ ಮಾಡೋದು ಸಾಧ್ಯ ಅಂತ. ಆದರೆ ಭಗವಂತ ಈ ಎಲುಬು ಚರ್ಮ ಮೂಳೆ ಮಾಂಸ ಇವುಗಳ ರೂಪದಿಂದಲೇ ದರ್ಶನ ಕೊಡಬಲ್ಲ ಅಂತನೋ ಮಾತನ್ನ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ನಿನ್ನನ್ನು ನೋಡ್ತಾ ಇರುವಂತೆ ಹಿಂದೆ ಇದೇ ಕಣ್ಣುಗಳಿಂದ ಅಂದ್ರೆ ಚರ್ಮ ಚಕ್ಷುಸ್ಸುವಿನಿಂದ ಅಂತ ಅರ್ಥ. ಇದೇ ಚರ್ಮ ಚಕ್ಷುಸ್ಸುವಿನಿಂದ ಹಿಂದೆ ನಾನು ಭಗವಂತನನ್ನು ನೋಡ್ತಾ ಇದ್ದೆ, ಆದ್ರೆ ಈಗ ಮಾತ್ರ ನಾನು ಭಾವಾವಸ್ಥೆಯಲ್ಲಿ ಮಾತ್ರ ಅವನ ದರ್ಶನವನ್ನು ಪಡಿತಾ ಇದ್ದೇನೆ ಅಂತನೋ ಮಾತನ್ನು ಹೇಳ್ತಾರೆ. ಭಗವಂತನನ್ನು ಎಷ್ಟು ಮಟ್ಟಿಗೆ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಬಹುದು ಅಂತನ್ನೋದನ್ನು ನಾವು ಶ್ರೀರಾಮಕೃಷ್ಣ ಈ ಮಾತುಗಳಿಂದೆಲ್ಲ ಅರಿಬಹುದಾಗಿದೆ. ಆದರೆ ಶ್ರೀರಾಮಕೃಷ್ಣ ಮಾಡಿದಂತಹ ಪ್ರಯತ್ನವನ್ನು ಮಾತ್ರ ಯುಗಾವತಾರ ಶ್ರೀರಾಮಕೃಷ್ಣ ಅಂತನೋ ಪುಸ್ತಕವನ್ನು ಓದಿಯೇ ಅರಿತುಕೊಳ್ಬೇಕಾಗುತ್ತೆ. ಮುಂದೆ ಹೇಳ್ತಾರೆ ಶ್ರೀರಾಮಕೃಷ್ಣ, ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಎಂದರೆ ಮಗುವಿನ ಸ್ವಭಾವ ಬಂದು ಬಿಡುತ್ತದೆ. ಯಾರು ಯಾರ ಚಿಂತನೆಯನ್ನು ಮಾಡುತ್ತಾರೋ ಅವರಿಗೆ ಅವರ ಸತ್ವ ಬಂದು ಬಿಡುತ್ತದೆ. ಭಗವಂತನ ಸ್ವಭಾವ ಮಗುವಿನ ಹಾಗೆ. ಮಗು ಆಟದ ಮನೆ ಕಟ್ಟಿ ಮತ್ತೆ ಅದನ್ನು ತುಳಿದು ಹಾಕುವಂತೆ ಭಗವಂತನು ಸೃಷ್ಟಿ ಸ್ಥಿತಿ ಪ್ರಳಯಗಳ ಸಂಬಂಧವಾಗಿ ಹಾಗೆಯೇ ವರ್ತಿಸ್ತಾನೆ. ಮಗು ಯಾವ ರೀತಿಯಾಗಿ ಯಾವ ಗುಣಕ್ಕೂ ಕಟ್ಟು ಬಿದ್ದಿರುವುದಿಲ್ವೋ ಅದೇ ರೀತಿಯಾಗಿ ಭಗವಂತ ಸತ್ವ ರಜಸ್ತಮ ಗುಣಗಳಿಗೆ ಅತೀತನಾಗಿದ್ದಾನೆ. ಅದಕ್ಕಾಗಿಯೇ ಮಕ್ಕಳ ಸ್ವಭಾವ ತಮಗೆ ಬರಲಿ ಅಂತ ಪರಮಹಂಸರು ಅಂದ್ರೆ ಪರಮಹಂಸಾವಸ್ಥೆಗೇರಿದವರು ತಮ್ಮೊಡನೆ 10-15 ಮಕ್ಕಳನ್ನು ಇಟ್ಕೊಂಡಿರುತ್ತಾರೆ ಅಂತನೋ ಇದೊಂದು ಹೊಸ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಭಗವಂತನ ಸಾಕ್ಷಾತ್ಕಾರ ಯಾರಿಗೂ ದೊರೀತೋ ಅವರಿಗೆ ಮಗುವಿನ ಸ್ವಭಾವ ಬಂದ್ಬಿಡ್ತದೆ ಅಂತ ಹೇಳಿದರು. ಇದೊಂದು ಬಹಳ ಅಮೂಲ್ಯವಾದಂತಹ ಮಾತು. 5 ವರ್ಷದ ಒಳಗಿನ ಮಕ್ಕಳು ಎಷ್ಟು ನಿಷ್ಕಪಟವಾಗಿರುತ್ತೋ, ಎಷ್ಟು ಸರಳವಾಗಿರುತ್ತೋ, ಅಷ್ಟು ಸರಳವಾಗಿರುತ್ತಾರೆ ಯಾರಿಗೆ ಸಾಕ್ಷಾತ್ಕಾರ ಆಗಿದೆಯೋ ಅವರು, ಯಾರಿಗೆ ಲೆಕ್ಕಾಚಾರ ಹಾಕುವ ಬುದ್ಧಿ ಇದೆಯೋ, ಯಾರಿಗೆ ಜಂಬದರ್ಪ ಅಹಂಕಾರಗಳೆಲ್ಲ ಇರುತ್ತೋ, ಯಾರಿಗೆ ಒಳಗೊಂದು ಹೊರಗೊಂದು ಅಂತ ಹೇಳ್ತಕ್ಕಂಥದ್ದೇನಾದ್ರೂ ಇರುತ್ತೋ ಮಕ್ಕಳ ಗುಣ ಅವರಿಗೆ ಬಂದಿಲ್ಲ ಅಂತ ಅರ್ಥ. ಮಕ್ಕಳಲ್ಲಿ ಒಳಗೊಂದು ಹೊರಗೊಂದು ಇಲ್ಲವೇ ಇಲ್ಲ. ಒಮ್ಮೆ ಕೆಲವು ಮಕ್ಕಳಿಗೆ ಒಬ್ಬ ತಂದೆ ಹೇಳಿದಂತೆ ನೋಡು, ಕೆಲವು ಸಾಲಗಾರರೆಲ್ಲ ಬಂದು ನನಗೆ ಬೀಳುತ್ತಾ ಇರ್ತಾರೆ, ಇವತ್ತಿನ ದಿವಸ ಕೂಡ ಕೆಲವು ಸಾಲಗಾರರು ಬರೋರಿದ್ದಾರೆ, ನಾನು ಈ ಬಾವಿಲ ಉಳಿಸ್ಕೊಂಡಿರ್ತೇನೆ, ನೀವು ಅವರಿಗೆಲ್ಲ ಹೇಳಿ ಅಪ್ಪ ಮನೇಲಿ ಇಲ್ಲ ಅಂತ ಹೇಳಿಬಿಡಿ, ತಪ್ಪಿಸ್ಕೊಳ್ಬಹುದು ಈ ತರ ಅಂತ ಹೇಳ್ತಾರೆ. ಆಗ್ಲಿ ಅಪ್ಪ ಅಂದಿರುತ್ತೆ ಆ ಮಕ್ಕಳು. ಮುದ್ದು ಮಕ್ಕಳು ಸಾಲಗಾರರು ಬಂದ್ರು, ಕೇಳಿದ್ರು ಅಪ್ಪ ಎಲ್ಲಿ, ಅಪ್ಪ ಬಾವಿಲಿಲ್ಲ ಅಪ್ಪ ಇಲ್ಲ ಅಂತ ಹೇಳ್ಕೊಡ್ದಲ್ಲ ಸರಿ, ಪೂರ್ತಿ ಸುಳ್ಳು ಹೇಳೋದು ಬರಲ್ಲ ಅವಕ್ಕೆ, ಇನ್ನು ಪೂರ್ತಿ ಕಲ್ತಿಲ್ಲ, ಇಷ್ಟು ಬಟ್ಟಿ ಕಲ್ತಿದ್ದಾರೆ, ಇಲ್ಲ ಅಂತ ಹೇಳಕ್ ಕಲ್ತರು, ಆದ್ರೆ ಬಾವಿಲಿಲ್ಲ ಅಂತಂದ್ರು. ಓ, ಅವ್ರಿಗೂ ಗೊತ್ತಾಯ್ತು ಸಿಕ್ಕಿದ್ರು ಕರಡು. ಈ ರೀತಿಯಲ್ಲಿ ಮಕ್ಕಳಿಗೆ ಸುಳ್ಳನ್ನು ನಾವು ನಿಧಾನ ಕೊಟ್ಟು ಅವ್ರನ್ನ ಸುಳ್ಳು ಹೇಳುವಲ್ಲಿ ನಿಶ್ಚಿಮರನ್ನಾಗಿ ಮಾಡಿಬಿಟ್ಟಿರ್ತೇವೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ಸ್ಮರಣೆ ಮಾಡ್ತಾ ಮಕ್ಕಳ ಸ್ವಭಾವ ಬಂದ್ಬಿಡ್ತದೆ ಅಂತ. ಮತ್ತೆ ಅವರಿಗೆ ಸುಳ್ಳು ಹೇಳೋದು ಸಾಧ್ಯ ಇಲ್ಲ, ಮೋಸ ಕಪಟ ವರ್ತನೆ ಅವರಿಂದ ಸಾಧ್ಯ ಆಗೋದಿಲ್ಲ. ಶ್ರೀರಾಮಕೃಷ್ಣರು ಈ ಮಾತನ್ನು ಹೇಳ್ತಾ ಮಕ್ಕಳು ಆಟದ ಮನೆಯನ್ನು ಕಟ್ಟಿ ಪುನಃ ತಾವು ಕಟ್ಟಿದ ಮನೆಯನ್ನು ಅವುಗಳನ್ನು ನಾಶಗೊಳಿಸಿ ಹೋಗುವಂತಹ ಉದಾಹರಣೆಯನ್ನು ಕೊಡ್ತಾರೆ. ತಾವು ಕಟ್ಟಿದ ಮೇಲೆ ತಮಗೆ ಮೋಹ ಇಲ್ಲ, ಅವಕ್ಕೆ ಅಯ್ಯೋ ನಾನು ಕಟ್ಟಿದ್ದೋ ಇದನ್ನ ನಾಶ ಮಾಡೋಣವೇ ಅಂತ ನಮ್ಮ ಭಾವನೆ ಇರಲಿಲ್ಲ ಅಂತ ಒಂದು ಮಾತು ಹೇಳಿದ್ದೆ. ಬಳಿಕ ಪರಮಹಂಸರು ತಮ್ಮ ಬಳಿಯಲ್ಲಿ ಸದಾ ಒಂದು ಹತ್ತು ಹದಿನೈದು ಮಕ್ಕಳನ್ನು ಇಟ್ಕೊಂಡಿರ್ತಾರೆ, ಅಕ್ಕಪಕ್ಕದ ಮಕ್ಕಳಿಗೆ ಏನಾದರೂ ಸಿಹಿ ತಿಂಡಿ ಕೊಟ್ಟು ಇಟ್ಕೊಂಡಿರ್ತಾರೆ ಖುಷಿ ಪಡಿಸಿ. ಅದಕ್ಕೆ ಅಂತ ಹೇಳಿದ್ರೆ ಅವರ ಬಾಲ ಸಹಜವಾದ ಸ್ವಭಾವಕ್ಕೂ ಈ ಮಕ್ಕಳ ಸ್ವಭಾವಕ್ಕೂ ಒಂದು ಬಗೆಯ ಹೊಂದಾಣಿಕೆ ಇರುತ್ತೆ, ಆನಂದವಾಗಿರಬಹುದು ಅಂತ. ಈ ಮಕ್ಕಳ ಸ್ವಭಾವ ತಿಳಿಸಿದಂತಹದ್ದು ಇನ್ನಿಬ್ಬರಿಗೂ ಇರುತ್ತೆ. ಶತಮೂರ್ಖರು ಇರ್ತಾರಲ್ಲ ಅವರಿಗೂ ಮಕ್ಕಳ ಸ್ವಭಾವವೇ, ಅಲ್ಲಿ ಮೂರ್ಖತನ ಇರುತ್ತೆ. ಇನ್ನು ಕೆಲವರಿಗಿದೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇದಾರಲ್ಲ, ಅವ್ರು ರಿಟೈರ್ಡ್ ಆಗುವ ಹೊತ್ತಿಗೆ ಆ ಪ್ರೈಮರಿ ಸ್ಕೂಲ್ ಮಕ್ಕಳ ಬುದ್ಧಿನೇ ಬಂದಿರುತ್ತೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಐದಾರು ವರ್ಷಕ್ಕಿಂತ ಹೆಚ್ಚಿನ ಕೆಲಸ ಮಾಡಬಾರದು ಅಂತ. ಯಾತಕ್ಕೆ ಅಂತ ಹೇಳಿದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಪ್ರೌಢವಾದ ಗುಣನಡತೆಗಳೆಲ್ಲ ಹೊರಟೋಗ್ಬಿಡುತ್ತೀವಿ ಅಂತ. ಆ ಬಗೆಯಿಂದ ನಾವು ಮಕ್ಕಳಂತೆ ಇದ್ರೆ ಸ್ವಾರಸ್ಯ ಇಲ್ಲ. ಮಕ್ಕಳ ಮುಗ್ಧತೆ ಇರಬೇಕು, ಜ್ಞಾನಿಗಳ ಪ್ರೌಢತೆ ಇರಬೇಕು, ಇವೆರಡೂ ಸೇರಿರಬೇಕು. ಶ್ರೀರಾಮಕೃಷ್ಣ ನಾವು ಆ ಬಗೆಯ ಒಂದು ದಿವ್ಯ ಸಮ್ಮೇಳನವನ್ನು ಕಾಣ್ತೇವೆ. ಶ್ರೀರಾಮಕೃಷ್ಣರು ಮುಂದುವರಿಸ್ತಾ ಹೇಳ್ತಾರೆ. ಆಮೇಲೆ ಇದೇ ಮಾತನ್ನು ಹೇಳುವ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮಕ್ಕಳ ವಿಚಾರದಲ್ಲಿ ಇವತ್ತು ತಾನೇ ಒಬ್ಬರು ವೃದ್ಧೆ ಗೋಳಾಡಿಕೊಂಡ್ರು, ಸ್ವಾಮೀಜಿ ಮನಸ್ಸಿಗೆ ಶಾಂತಿ ಇಲ್ಲ. ಈ ಯಾರಿಗಿದೆ ಹೇಳಿ? ಈ ತರದವರು ಬಹಳ ಜನ ನಮಗೆ ಹೇಳಿ ಹೇಳಿ ಹೇಳಿ ನಾವು ಅದನ್ನು ಕೇಳಿ ಕೇಳಿ ಕೇಳಿ ನಮ್ಮ ಮನಸ್ಸಿಗೆ ಶಾಂತಿ ಎಷ್ಟಿರಬಹುದು ಅಂತ ವಿಚಾರ ಬೇರೆ. ನಾವು ಶಾಂತಿಯನ್ನು ಕಳ್ಕೋಬಾರ್ದಲ್ಲ. ಅವರಿಗೆ ನಾನು ಸಕ್ಕರ ಹೇಳಿದೆ, ಅವರೊಂದು ಮಗುನ ಕರ್ಕೊಂಡು ಬಂದಿದ್ವಿ, ಸುಮಾರು ಏಳೆಂಟು ವರ್ಷದ ಹುಡುಗ. ಆ ಮಗುವಿನ ಮುಖದಲ್ಲಿ ನಿರ್ಮಲವಾದಂತಹ ಭಾವನೆ ಎದ್ದು ಕಾಣ್ತಾ ಇತ್ತು. ನಿಷ್ಕಪಟ ನಿಷ್ಕಲ್ಮಶವಾದ ಕಣ್ಣುಗಳೆರಡು ಹೊಳಿತಾ ಇತ್ತು. ತಕ್ಷಣ ನನಗೊಂದು ಉಪಾಯ ಹೊಳಿತು. ಅವ್ರಿಗೆ ಹೇಳಿದೆ, ನಿಮ್ಗೇನಾದ್ರೂ ಶಾಂತಿ ಇಲ್ಲ, ಮನಸ್ಸಿಗೆ ಕರ್ಕರೆ ಆಗ್ತಾ ಇದೆ ಅಂತ ಕಂಡು ಬಂದ್ರೆ ಆ ಮಗುವನ್ನು ಮುಂದೆ ಕುಳಿಸಿ ಅದನ್ನೇ ನೋಡ್ತಾ ಇದೆ. ನಿಮ್ ಮನಸ್ಸಿಗೆ ಶಾಂತಿ ಬಂದಿದ್ರೆ ಕೇಳಿ. ಆಮೇಲೆ ಒಂದನ್ನು ಉಪಾಯ ಹೇಳ್ಕೊಟ್ಟೆ. ಕೊನೆ ನೋಡಿದ್ರೆ ಶ್ರೀರಾಮಕೃಷ್ಣ ಅಂತದನ್ನೇ ಹೇಳಿದ್ದಾರೆ. ಆದ್ರಿಂದ ಮಕ್ಕಳನ್ನು ನಾವು ವಿಶೇಷವಾಗಿ ಪ್ರೀತಿಸಿ ಮುದ್ದು ಮಾಡಿ ಅವ್ರ ಜೊತೆಲಿ ಇತ್ತು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಎಷ್ಟೋ ಕಲಬೆರಕೆಗಳು, ನಮ್ಮ ಎಷ್ಟೋ ಮನಸ್ಸಿನ ಕಳಕಳಿಗಳು ಎಲ್ಲ ಹೊರಟೋಗ್ಬಿಟ್ಟು ಸಮಾಧಾನ ಸ್ಥಿತಿ ಕೊಡೋದಕ್ಕೆ ಒಂದು ಸಾಧ್ಯತೆ ಇದೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಮುಂದುವರಿಸ್ತಾ ಹೇಳೋದಲ್ಲ, ಇಲ್ಲಿ ಮಾಸ್ಟರ್ ಮಾಷೆಯ ಮುಂದುವರಿಸ್ತಾ ಹೇಳ್ತಾನೆ. ಅಗರಪಾರಾದ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಒಬ್ಬ ಹುಡುಗ ಬಂದು ನೆಲದ ಮೇಲೆ ಕುಳಿತಿದ್ದಾನೆ. ಆತ ಕಾಳಿ ದೇವಾಲಯಕ್ಕೆ ಬಂದಾಗಲೆಲ್ಲ ಪರಮಹಂಸರನ್ನು ಸನ್ನೆ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಪಿಸುಗುಟ್ಟುತ್ತಾ ತನ್ನ ಮನಸ್ಸನ್ನು ತೋಡಿಕೊಳ್ಳುತ್ತಿದ್ದ. ಆತ ಹೊಸದಾಗಿ ಬಂದು ಹೋಗ್ತಾ ಇದ್ದಾನೆ. ಇಂದು ಆ ಹುಡುಗ ಪರಮಹಂಸರ ಬಳಿಯಲ್ಲೇ ನೆಲದ ಮೇಲೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣ ಆ ಯುವಕನಿಗೆ ಪರರ ಗುಣವನ್ನು ಆರೋಪಿಸಿಕೊಂಡದ್ದೇ ಆದ್ರೆ ಮನುಷ್ಯ ಬದಲಾವಣೆ ಹೊಂದಿಬಿಡಬಲ್ಲ, ಸ್ತ್ರೀಯ ಭಾವವನ್ನು ಆರೋಪಿಸಿಕೊಂಡ್ರೆ ಕ್ರಮೇಣ ಕಾಮಾದಿ ರೂಪಗಳು ನಾಶವಾಗಿ ಹೋಗಿಬಿಡುತ್ತವೆ. ನಾಟಕದಲ್ಲಿ ಹೆಂಗಸರ ಪಾತ್ರವನ್ನು ವಹಿಸುವವರನ್ನು ನೋಡಿದ್ದೇನೆ. ಅವರು ಸ್ನಾನ ಮಾಡುವಾಗ ಹೆಂಗಸರಾಗಿ ಅನುಜುತ್ತಾರೆ, ಮಾತುಕತೆ ಆಡ್ತಾರೆ. ನೀನು ಮತ್ತೆ ಶನಿವಾರವೋ ಮಂಗಳವಾರವೋ ಇಲ್ಲಿಗೆ ಬಾ ಅಂತ ಅವನಿಗೆ ಹೇಳಿದಂತಹ ಮಾತನ್ನ ಮಾಸ್ಟರ್ ಮಾಷೆಯ ಬರೆದಿದ್ದಾನೆ. ಇಪ್ಪತ್ತು ಇಪ್ಪತ್ತೆರಡೋ ವರ್ಷದ ಹುಡುಗ ಅಂತೆ. ಅವನು ಬಂದು ಸನ್ನೆಯಿಂದ ಪರಮಹಂಸನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅಂದ್ರೆ ಜನರ ಎದುರು ಹೇಳುವಂತಹ ವಿಷಯ ಅಲ್ಲ ಅಂತ ತಾತ್ಪರ್ಯ. ಅವ್ರು ಏನು ವಿಷಯ ಇರ್ಬೋದು, ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತಹದ್ದಿರಬಹುದೇ ಕೇಳಿದ್ರೆ ಅಲ್ಲ. ಇಲ್ಲಿ ಹೇಳ್ತಾರಲ್ಲ ಶ್ರೀರಾಮಕೃಷ್ಣ, ಸ್ತ್ರೀಯ ಭಾವವನ್ನು ಆರೋಪಿಸಿಕೊಂಡ್ರೆ ಕ್ರಮೇಣ ಕಾಮಾದಿ ರೂಪಗಳು ನಾಶವಾಗಿ ಹೋಗಿಬಿಡುತ್ತವೆ ಅಂತ ಈ ಮಾತನ್ನ ಅವನಿಗೆ ಹೇಳಿದ್ದಾರೆ ಅಂತಂದ್ರೆ ಏನರ್ಥ? ಆ ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿನ ಹುಡುಗನಿಗೆ ಆ ಯೌವನದ ಮದ ಅಂತ ಇರ್ತಕ್ಕಂಥದ್ದು ತುಂಬಾ ತೊಂದರೆ ಕೊಡ್ತಾ ಇದೆ, ಅದರಿಂದ ಹೆಂಗ್ ಪಾರಾಗುವುದು ಅಂತಂದ್ರೆ ಕೇಳಿದ್ದ ಅಂತ ತಾತ್ಪರ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ಪರರ ಗುಣವನ್ನು ಆರೋಪಿಸಿಕೊಂಡದ್ದೇ ಆದ್ರೆ ಮನುಷ್ಯ ಬದಲಾವಣೆ ಹೊಂದಿಬಿಡಬಲ್ಲ ಅಂತ ಹೇಳಿದ್ರು. ಇದೊಂದು ಜನರಲ್ ಸ್ಟೇಟ್ಮೆಂಟ್. ದುಷ್ಟರ ಸಹವಾಸ ಮಾಡಿದ್ರೆ ದುಷ್ಟನ ಗುಣ ಬರ್ತದೆ, ಶಿಷ್ಟರ ಸಹವಾಸ ಮಾಡಿದ್ರೆ ಶಿಷ್ಟನ ಗುಣ ಬರ್ತದೆ, ಪುರುಷರು ಸ್ತ್ರೀಯರನ್ನ ಅವಲಂಬಿಸಿದ್ರೆ ಸ್ತ್ರೀಯರ ಗುಣ ಬರ್ತದೆ. ಎಷ್ಟೋ ಜನ ಎಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಸಂತಾನ ಅನ್ನು ಒಬ್ಬನೇ ಒಬ್ಬ ಗಂಡು ಹುಡುಗ ಹುಟ್ಟು ಬಿಟ್ಟಿರ್ತಾರೆ, ಅವನು ಆ ಹೆಣ್ಣು ಮಕ್ಕಳು ಹೆಣ್ಣಲ್ಲೇ ಬೆಳೆದಿರ್ತಾರೆ. ಒಂದು 20 ವರ್ಷ ಆದ್ಮೇಲೂ ಕೂಡ ಅವನು ಅವನು ಅವನು ವಯ್ಯಾರ ನೋಡಿದ್ರೆ ಕೃಷ್ಣಮ್ಮ ಆಗ್ಬಿಟ್ಟಿರ್ತಾನು. ಇದು ಒಂದು ಸಹವಾದ ದೋಷ ಅಲ್ಲ, ಸಹವಾದದಿಂದ ಉಂಟಾಗ್ತದೆ. ಇಲ್ಲಿ ಶ್ರೀರಾಮಕೃಷ್ಣ ಅದನ್ನೇ ಒಂದು ಉಪಾಯವನ್ನಾಗಿಸಿ ಹೇಳಿಕೊಡ್ತಾ ಇದ್ದಾರೆ. ಸ್ತ್ರೀಯ ಭಾವವನ್ನ ಆರೋಪಿಸಿಕೊಂಡ್ರೆ ಕ್ರಮೇಣ ಕಾಮಾದಿ ರೂಪಗಳು ನಾಶವಾಗಿಬಿಡುತ್ತವೆ ಅಂತ. ಯುವಕನು ಕೂಡ ತಾನೊಬ್ಬ ಸ್ತ್ರೀ ಅಂತನ್ನುವ ಭಾವನೆಯನ್ನು ಒಳಗಡೆ ಆರೋಪಿಸಿಕೊಂಡಿದ್ದೇ ಆದ್ರೆ ಸ್ತ್ರೀ ಇನ್ನೊಂದು ಸ್ತ್ರೀಯನ್ನ ಮೋಹಿಸುವುದು, ಪುರುಷ ಇನ್ನೊಬ್ಬ ಪುರುಷನನ್ನು ಮೋಹಿಸುವುದು ಅಂತ ಇರೋದಿಲ್ಲ ನೋಡಿ ಅಂತನು ಈ ಉಪಾಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಬಳಿಕ ಇನ್ನೊಂದು ಸ್ವಾರಸ್ಯಕರವಾದ ಮಾತು ಹೇಳ್ತಾರೆ, ನಾಟಕದಲ್ಲಿ ಹೆಂಗಸರ ಪಾತ್ರವನ್ನು ವಹಿಸುವವರನ್ನು ನೋಡಿದ್ದೇನೆ. ಈಗಿನ ಕಾಲದಲ್ಲಿ ಹೆಂಗಸರ ಪಾತ್ರವನ್ನು ಹೆಂಗಸರೇ ವಹಿಸ್ತಾ ಇದ್ದಾರೆ, ಗಂಡಸರ ಪಾತ್ರವನ್ನು ಗಂಡಸರೇ ವಹಿಸ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಸ್ತ್ರೀ ರೂಪದ ಪುರುಷರು ಸ್ತ್ರೀ ವೇಷವನ್ನು ಧರಿಸ್ತಾ ಇದ್ರು, ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ನಾಟಕದಲ್ಲಿ ಹೆಂಗಸರ ಪಾತ್ರವನ್ನು ವಹಿಸುವವರನ್ನು ನೋಡಿದ್ದೇನೆ, ಅವರು ಸ್ನಾನ ಮಾಡುವಾಗ ಕೂಡ ಅಂದ್ರೆ ಇತರ ಸಂದರ್ಭದಲ್ಲಿ ನಾಟಕ ಅಲ್ಲದೇನೆ ಇತರ ಸಂದರ್ಭದಲ್ಲೂ ಕೂಡ ಸ್ತ್ರೀಯರಂತೆ ವರ್ತಿಸ್ತಾರೆ, ಸ್ನಾನ ಮಾಡುವಾಗ ಕೂಡ ಹೆಂಗಸರ ಹಾಗೆ ಹೊಂದುಚ್ಚುತ್ತಾರಂತೆ. ಇದು ಹೇಗಿರಬಹುದಪ್ಪ ಅಂತ ಎಷ್ಟೋ ಜನ ಗಂಡಸರಿಗೆ ಗೊತ್ತೇ ಇಲ್ಲ, ಶ್ರೀರಾಮಕೃಷ್ಣ ಗೊತ್ತಾಗ್ಬಿಟ್ಟಿದೆ. ಈ ಮಾತನ್ನು ಓದಿದಾಗ ನಾನು ನೆನ್ಪು ಮಾಡಿದೆ, ಸುಮಾರು 27 ವರ್ಷದವರೆಗೆ ನಾನು ಹೊರಗಡೆನೆ ಇದ್ದಲ್ಲ, ಆದ್ರೆ ನನಗೆ ನೆನಪಿಗೆ ಬರಲಿಲ್ಲ, ಯಾಕೆ ನಾನು ಅದನ್ನೆಲ್ಲ ಗಮನಿಸಲಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣ ಹೆಂಗಸರಾಗಿ ಹನುಮಂತದೊಂದು ಬೇರೆ ಇದೆ, ಗಂಡಸರ ಹನುಮಂತದೊಂದು ಬೇರೆ ಕ್ರಮ ಇದೆ, ಮಾತುಕತೆ ಕೂಡ ಹೆಂಗಸ ಅದಾದ್ರೂ ನಾವು ಸ್ವಲ್ಪ ನೋಡ್ತೇವೆ. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದೆ. ಬಳಿಕ ಹೇಳ್ತಾರೆ, ನೀನು ಮತ್ತೆ ಶನಿವಾರವೋ ಮಂಗಳವಾರವೋ ಇಲ್ಲಿಗೆ ಬಾ ಅಂತ. ಹಾಗೇನೆ ನೀವು ಮತ್ತೆ ಮುಂದಿನ ಶನಿವಾರ ಬನ್ನಿ, ಇಲ್ಲಿಗೆ ಇಂದಿನ ಉಪನ್ಯಾಸ ಮುಗಿಯುತ್ತದೆ. ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.